ಹೊಣ್ಣು ಹೆಣ್ಣು ಮಣ್ಣೆಂಬ ಕುಡ್ಡು ನೊಣಗಳಿಗೆ ಜಪ್ಪಿಸಿಕೊಂಡು ಕೂತು ಎಂಥ ಅನರ್ಥಕ್ಕೆ ಗುರಿಯಾಗುತ್ತಿರುವರಲ್ಲ. ಸಾಧುಗಳಾರು ತಮ್ಮ ದೇಶ ಯಾವುದ್ರಿ ಸ್ವಾಮಿ? ಅಮ್ಮ, ನಾವು ಯಾರಿದ್ದ ಭಾಗ್ಯವು ನಿನಗೆ ಏಕೆ ಬೇಕಾಗಿರುವುದು? ಅಯ್ಯ ತಮ್ಮ, ಬೇಕಾಗಿತ್ತಂತ ಕೇಳ್ತಾನೆ ಅಪ್ಪ. ಯಾಕೆ ಬೇಕಾಗಿರುವುದು? ನನ್ನಲ್ಲಿ ನಿನ್ನ ಕೆಲಸ ಏನಿರುವುದು ಬೇಗನೆ ಹೇಳು, ನನಗೆ ಅಲ್ಲಮನೆ ಅನ್ನುವರು. ತಮ್ಮ, ನಿನಗೆ ತಾಯಿ ತಂದೆ ಇರುವರೇನು? ನನಗೆ ತಾಯಿ ತಂದೆಗಳು ಇಲ್ಲ. ಅಯ್ಯಯ್ಯ, ನೀನು ತಂದಿನಿಲ್ಲ ತಾಯಿನಿಲ್ಲ ಹ್ಯಾಂಗ ಹುಟ್ಟಿದೆಯಪ್ಪ? ಮ್ಯಾಲಿಂದ ಬದುಕ ಬಿದ್ದೇನ? ಇರ್ಲಿ, ನಿನಗೆ ಹೆಂಡತಿ ಅದಾಳಣ್ಣ. ಏನೇ, ನನಗೆ ಹೆಂಡತಿಯೂ ಇಲ್ಲ. ಸಾಧುಗಳಿಗೆ ಹೆಂಡರ ಅವಶ್ಯವೇ ಇಲ್ಲ. ನನ್ನಲ್ಲಿ ನಿನ್ನ ಕೆಲಸ ಏನಿರುವುದು ಬೇಗನೆ ಹೇಳು. ತಮ್ಮ, ಸುಲೋ ಸುದ್ದಿ ತಂದವ್ರಿಗೆ ಇನ್ನಾಮ್ ಏನು ಕೊಡ್ತಾರ? ಸುಲೋ ಸುದ್ದಿ ಅಂದರೆ ಎಂಥದ್ದು ತಂದಿರುವಿ? ಮೈನಾರ್ದುದ್ದು, ಗಂಡು ಹುಟ್ಟಿದ್ದು, ಹಲಿ ಉಳಿದುದ್ದು, ಹೊರಂಗ್ ಕೂತದ್ದು, ಇಂಥ ಸೊಲ್ಸೋಲ ಸುದ್ದಿ ತಂದವ್ರಿಗೆ ಇನ್ನಾಮ್ ಏನು ಕೊಡ್ತಾರಪ್ಪ? ಯೋಗ್ಯ ಸಂಭಾವನೆಯನ್ನು ಕೊಡುವರು. ಹಾ, ಅದರಂತ ನೀನು ನನಗೆ ಕೊಡ್ಬೇಕಾಯ್ತಲ್ಲ. ಅಂಥ ಸುಲೋ ಸುದ್ದಿಯನ್ನು ಏನು ತಂದಿರುವಿ? ಇರುವುದು ಏನಿರುವುದು ಬೇಗನೆ ಹೇಳು. ಸ್ವಾಮಿ, ಒಂದು ಸ್ವಲ್ಪ ಮುಂದಕ್ಕೆ ಬರ್ರಿ. ಏನೇನಾಡಿದೆ ಪಾಪಿ ಲಕ್ಕ ಶುಭವಾರ್ತೆ. ನಿಮ್ಮ ಅರಸನಂದರೆ ಯಾರು? ಅರಸನ ಮಗಳಾದ ಮಾಯಿ ಎಂಬುವಳು ಯಾರು? ಆಕೆಯು ನನ್ನನ್ನು ಕರೆಸಲಿಕ್ಕೆ ಕಾರಣವೇನು? ನಾರಿ ಎಂದರೆ ಹೊಲಸೆದ್ದು ನಾರುವ ಬತ್ಸಲ ಮೋರೆಗಿಂತಲೂ ಕಡಿಮೆಯಾಗಿ ಕಾಣುವ ನನ್ನ ಮುಂದೆ ಇಂಥ ಅಪದ್ಮಾತುಗಳನ್ನಾಡಲಿಕ್ಕೆ ನಿನಗೆ ನಾಚಿಕೆಯಾದರೂ ಬರಲಿಲ್ಲವೇ ಮೂರ್ಖಳೆ? ನಡೆ ಅತ್ತ, ಇಲ್ಲಿ ನಿಲ್ಲಬೇಡ. ಅವ್ವ, ಏನು ಬಿಡ್ತಾ ಬಿಡ್ತಿದ್ರು ಕೈ ಕಪ್ಪಿ ಹುಣ್ಣು ಹುಟ್ಟಲಿ. 6 ತಿಂಗಳು ಕಾಸುಕೊಂಡು ಹಾಳಾಗದಂತ ಚಲೋ ಇನಾಮ ಕೊಟ್ಟ. ಗಂಡು ಹೆಂಡ ನಡುವೆ ಕೂಸು ಗಾಸು ಬಿಸಿ ಆದಂಗೆ ಒಳ್ಳೇದು. ಈ ಸೇಡು ತೀರಿಸ್ಕೊಳ್ಳೋದು ಬಿಟ್ರೆ ನಾನು ದೂತೆ. ದೂತೆ ಬಂದೇನು? ಹಾಂ, ಬಂದೆವ. ಬಕಾಸುರು ಬಿದ್ದೈತಿ. ಹೋದ ಕೆಲಸ ನೆಟ್ಟಗೆ? ನೆಟ್ಟಗೆ ಪಸಂದಾತ. ಏನೇನು ಕಸರ ಉಳಿಲಿಲ್ಲ, ಕಸ ಹೊಡೆದಂಗೆ ಆತು. ನಡಿ ದೂತೆ. ಹಾಗಾದರೆ ಏನು ಇನಾಮ್ ಕೊಟ್ಟ? ಅಯ್ಯ ತಂಗಿ, ಇನಾಮ್ ಕೊಟ್ಟ ಸುದ್ದಿ ಏನು ಹೇಳುದಯ್ಯವ. ಮೊದಲು ಹಾದ್ನೆವ, ಹಾದಗಳಿಗೆ ಭಾಳ ಅಂದ್ರೆ ಭಾಳ ಪೌರ್ಣಿ ಮಾಡ್ತೇವ. ಬರ್ಬರ್ತ ಹಾಂಗ ನಿನ್ನ ಎಳೆ ತೆಗೆದು ಹೇಳಕ್ಕತ್ತಿದೆ. ಹೇಳಕ್ಕತ್ತಿದ ಕೂಡಲೇ ಬಾಯಿ ಕಿಸ್ಕೊಂಡು ಬೆರಗಾಗಿ ನಿಂತು ಬಿಡ್ತೇವ. ಮತ್ತೆ ನೀನು ಕೊಟ್ಟಿದ್ದೆಲ್ಲ ಜರದ ಪೋಷಾಕನ ಅವನು ಹಾಕಿಕೊಂಡು ಹುಟ್ಟ ಬಾಡೋಗಿ ಹೋಗಿ ಸಿಕ್ಕಂಗಾಗಿ ಅವನು ಹಾಕಿಕೊಂಡು ನಿಂತು ಬಿಡ್ತೇವ. ಇಂಥ ತುಲಾ ಸುದ್ದಿ ತಂದಿ ಅಂಥೇಳಿ ನನಗೆ ಇನಾಮ್ ಕೊಟ್ಟು ನಿನಗೆ ಇನಾಮ್ ಕೊಟ್ಟು ಕಳಿಸ್ತೇನೆ ಬಾ ಅಂಥೇಳಿ ಆ ಕೈಯಾಗಿರ್ತೈತಲ್ಲ ಈ ಹಾರ ಇರ್ತೈತಲ್ಲ ಸುಳ್ಳಿ ಸುಳ್ಳಿ ಸುಳ್ಳಿ ಹೋಳಿಗೆನು? ಹಾಂ ದೂತೆ, ಸುಳ್ಳಿ ಹೋಳಿಗೆ. ದೂತೆ, ಅಷ್ಟು ಪ್ರೀತಿ ಅದನ್ನಲ್ಲ ನನ್ನ ಮೇಲೆ? ಏನ ನನ್ನಂತ ಮುದುಕಿ ಮೇಲೆ ಅಷ್ಟು ಪ್ರೀತಿ ಅದಾನ? ನಿನ್ನ ಕಂಡ್ರೆ ಬಿಟ್ಟಾನೇನ ಅಯ್ಯವ. ದೂತೆ, ಹಾಗಾದ್ರೆ ಅಲ್ಲಿಗೆ ಹೋಗಿ ಅವನನ್ನು ಕರೆದುಕೊಂಡು ರಾಜಮಂದಿರಕ್ಕೆ ಹೋಗೋಣ. ನಡೆ. ನಾವು ಅಲ್ಲಿ ನಮ್ಮವ. ಯಾಕೆ? ಯಾಕೆ ಅನ್ನೋದೇನ, ಇದ ಉಂಡು ಬಂದು ಒಂದು ತಾಸಾಗಿಲ್ಲ, ಮತ್ತೆ ಹೋದ್ರೆ ಬಿಟ್ಟಿತ್ತ ಕಣ್ಣು ಮುಗು ಕುಡಿಯಕ್ಕಿಸ್ತೇವ. ನಾ ಮರೇ ಅಲ್ಲ, ನೀನ ಹೋಗು. ದೂತೆ, ಹೇಗಾದ್ರೂ ಮಾಡಿ ನನ್ನ ಭೋಗ ಸುಖಕ್ಕೆ ಆತನು ಸಾಗಿ ಬರುವಂತೆ ಮಾಡಲೇಬೇಕು. ನೀನು ನನ್ನ ಸಂಗಡ ಬರಲೇಬೇಕು. ಹಾಗಾದ್ರೆ ತಂಗಿ, ನೀನು ನಡಿ, ನೀ ಮುಂದ ಮುಂದ, ನಾ ಹಿಂದಿಂದ. ನಾನು ನಿಮ್ಮ ನಾನು